675 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾ ಹರ್ಟ್ಸ್. ಈಗ ವೇಳೆ 5:30:20. ಆತ್ಮೀಯ ಕೇಳುಗರಿಗೆಲ್ಲ ಡಾಕ್ಟರ್ ಎಚ್ಎಂ ಶಕೀಲ್ ಅಹಮದ್ ಮಾಡುವ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ಈಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭಕ್ಕೆ ಶ್ರೇಯಾ ಘೋಷಾಲ್ ಅವರ ಸ್ವರದಲ್ಲಿ ಕಿಚ್ಚು ಚಿತ್ರದ ಗೀತೆ. ಗೌಸ್ಪೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ. ಘೋಷಾಲ್ ಅವರ ಧ್ವನಿಯಲ್ಲಿ ಕಿಚ್ಚು ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೌಸ್ಪೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ಅರ್ಜುನ್ ಜನ್ಯ. ಭವಿಷ್ಯದ ಟೆಕ್ನಿಕ್ ಬಳಸಿ ನೂರಕ್ಕೆ ನೂರು ಡಾಲ್ಮಿಯ ಸಿಮೆಂಟ್ ಇಂದ ಮನೆ ಕಟ್ಟಿಸಿ ನೂರಕ್ಕೆ ನೂರು ಇದರಲ್ಲಿರ ದೃಢತೆ ಸಾಂದ್ರತೆ ದೀರ್ಘ ಬಾಳಿಕೆ ಶಕ್ತಿ ಭವಿಷ್ಯದ ಟೆಕ್ನಿಕ್ ಬಳಸಿ ನೂರಕ್ಕೆ ನೂರು ಪಡೆಯಿರಿ ನೂರಕ್ಕೆ ನೂರು ಡಾಲ್ಮಿಯಾ ಸಿಮೆಂಟ್ ಫ್ಯೂಚರ್ ಟುಡೇ. Mm-hmm.

ಲೋಹಿತ್ ಹಾಗೂ ಹೇಮಂತ್ ಅವರ ಸ್ವರಗಳಲ್ಲಿ ಈ ದಿಲ್ ಹೇಳಿದೆ ನೀ ಬೇಕಂತ ಚಿತ್ರದ ಗೀತೆಯನ್ನು ಕೇಳಿದಿರಿ. ಎಸ್ ಶ್ರೀಧರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ಸತೀಶ್ ಆರ್ಯನ್. ಇನ್ನು ಮುಂದೆ ಕೇಳಿ ಗೋವಿಂದ್ ಕೆ ಅವರ ಧ್ವನಿಯಲ್ಲಿ ಚಿನ್ನದ ಗೊಂಬೆ ಚಿತ್ರದ ಗೀತೆ, ಸಂಗೀತ ನೀಡಿದ್ದಾರೆ ಧನಶೀಲನ್. ಪಟ್ಟು ಕಲಿಯೋ ಕಲಿಸೋ ಪಾಠ, ನಿನ್ನೆ ಗೆಲುವು ನಡೆಸೋ ಕಲಿಯ ಓಟ. ನಾನು ನೀನು ಬಯಸಿರೋ ಕಾಲ ಮುಂದೆ ಬರಲಿದೆ, ಬ್ರಹ್ಮ ಗೀಚೆ ಮರೆತಿರೋ ನಮ್ಮ ಲೈಫ್ ಹೀಗಿದೆ. ಕಷ್ಟಪಟ್ಟು ದುಡಿಯಬೇಕು ನೆಕ್ಸ್ಟ್, ಗುರಿಯ ಕಡೆ ಗಮನ ಕೊಡೋದ್ ಬೆಸ್ಟ್, ಕೈ ಕಾಲೆಳಿಯೋ ಚಿಂತೆ ಮಾಡೋದ್ ಬೆಸ್ಟ್. ವಿಷ್ಣು ರಾಜ್ಕುಮಾರ್ ಶಂಕರಣ್ಣರ ನೋಡು, ಕನ್ನಡ ನಾಡಿನ ಕಲಾ ರಸಿಕರಾಗೂಡು. ಇವರಿಂದಲೇ ನಮ್ಮೆಲ್ಲರ ಕನಸು ಚಲಿಸು. ನಾನು ನೀನು ಬಯಸಿರೋ ಕಾಲ ಮುಂದೆ ಬರಲಿದೆ, ಬ್ರಹ್ಮ ಗೀಚಿ ಮರೆತಿರೋ ನಮ್ಮ ಲೈಫ್ ಹೀಗಿದೆ. ಏಳು ಬೀಳು ಸಹಜವು ಜೀವನ ನಡೆಯಲಿ, ಸೋತ್ರು ಗೆಲ್ಲೋ ಮನಸ್ಸಿಡು ನಗುತ್ತಿರು ಬಾಳಲಿ. ಸಿನಿಮಾ ಒಂದು ಹಾಗೂ ಏಣಿಯಾಟ, ಇಷ್ಟಪಟ್ಟು ಕಲಿಯೋ ಕಲಿಸೋ ಪಾಠ, ನಿಂದೆ ಗೆಲುವು ನಡೆಸೋ ಕಲಿಯ ಓಟ. ನಾನು ನೀನು ಬಯಸಿರೋ ಕಾಲ ಮುಂದೆ ಬರಲಿದೆ, ಬ್ರಹ್ಮ ಕೀಚಿ ಮರೆತಿರೋ ನಮ್ಮ ಲೈಫ್ ಹೀಗಿದೆ. ಚಿನ್ನದ ಗೊಂಬೆ ಚಿತ್ರದ ಗೀತೆಗಾಗಿ ಧ್ವನಿಯನ್ನು ನೀಡಿದ್ದವರು ಗೋವಿಂದ್ ಕೆ, ಗೀತೆಗೆ ಸಂಗೀತ ನೀಡಿದ್ದವರು ಧನಶೀಲನ್. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬಚ್ಚನ್ ಚಿತ್ರದ ಗೀತೆ, ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ, ಗೀತೆಯ ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ನಾ ಪಾಠ ಮಾಡಿ ನಾನು ಹಾಗೂ ಶ್ರೇಯಾ ಘೋಷಾಲ್ ಅವರ ಸ್ವರಗಳಲ್ಲಿ ಬಚ್ಚನ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತೆಗೆ ಸಂಗೀತ ನೀಡಿದವರು ವಿ ಹರಿಕೃಷ್ಣ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪ್ರಿಯಾಂಕಾ ಚಿತ್ರದ ಗೀತೆ. ಕೇಶವಚಂದ್ರ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಕೃಪಾಕರ್. ಗೀತೆಗೆ ಧ್ವನಿಯಾಗಿದ್ದಾರೆ ಉನ್ನಿ ಮೆನನ್. ಸೌಗಂಧಿಕ ಕುಸುಮಾನೀನೆ ಪರಿಮಳದಲ್ಲಿ ಕರೆದೆ ನಿನ ಬೆರಳಿನ ಹೂಸ್ಪರ್ಶವು ಮತ್ತೇರಿಸಿದೆ ನನ್ನ ಜೀವ ಜಾರಿದೆ ನಿನ ರೆಪ್ಪೆ ಆಲುಗಾಟದ ಸಪ್ಪಳ ಬೀಗ ಕಿವಿಯೊಳಗೆ ಆಲಾಪನೆ ನಿನ ಹೆಜ್ಜೆಯ ಕಾಲ್ಗೆಜ್ಜೆಯ ಗಲಗಲ ಆಟ ಕಣ್ಣೊಳಗೆ ನರ್ತನವೇ ಪ್ರಿಯಂಕಾ ಪ್ರಿಯಂಕಾ ಪ್ರಿಯಂಕಾ ಹೃದಯ ಮಿಡಿತ ಹಾಗೆ ಒಳಗಿನ ದೀಪದ ಸಾಲು ಬೆಳಕಿಲ್ಲದೆ ಕುರುಡಾಗಿವೆ ನಿನ ನಗುವಿನ ಬೆಳದಿಂಗಳು ತೇಲುತ್ತ ಬಂದು ಎಚ್ಚರಿಸಿ ವರ ನೀಡಿದೆ ಹೊರಹೊಮ್ಮಿದ ಹೊಂಬೆಳಕಿನ ರಾಶಿಗೆ ನಾಚಿ ಆ ಚಂದಿರ ಗೊಣಗಾಡಿದನೆ ಈ ಮಾಯದ ಶೃಂಗಾರಕ್ಕೆ ಸೋಲುತ ಮನವು ಗರಿಬಿಚ್ಚಿ ನಲಿದಾಡು ಹಾಡಿರುವ ಪ್ರಿಯಾಂಕಾ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕೇಶವಚಂದ್ರ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ಕೃಪಾಕರ್. ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಶ್ರೇಯಾ ಘೋಷಾಲ್ ಅವರ ಸ್ವರಗಳಲ್ಲಿ ಸ್ನೇಹಾನ ಪ್ರೀತಿನ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ. Say something, say something, say something, I wanna love you. Say something, say something, say something, I wanna love you. Love you, love you, love you. ನನ್ನ ಚಂಚಲೆ ಕರಿತಾಳೆ ಕಣ್ಣಲೆ ಕಣ್ಣಾಂಚಲೆ ಕುಶಲನಂತಳೆ ಮರಿಬೇಡ ಪ್ರೀತಿ ಕಾಯಬೇಕು ಜೋಪಾನ ಯಾರೇ ಏನೇ ಅಂದ್ರು ಪ್ರೀತಿ ಮಾಡು ಪ್ರೀತಿ ಜಪ ತಾನ ತಿದ್ದಿ ನೋಡು Say something, I wanna love you. Say something, say something, say something, I wanna love you. Nanna chanchale, karitaale kannale, kannaanchale, kushalana antale. ಬಾಲಸುಬ್ರಹ್ಮಣ್ಯಂ ಹಾಗೂ ಶ್ರೇಯಾ ಘೋಷಾಲ್ ಅವರ ಸ್ವರಗಳಲ್ಲಿ ಸ್ನೇಹಾನ ಪ್ರೀತಿನ ಚಿತ್ರದ ಗೀತೆಯನ್ನು ಕೇಳಿದಿರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದವರು ವಿ ಹರಿಕೃಷ್ಣ. ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಸೂರ್ಯ ದಿ ಗ್ರೇಟ್ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಹೇಮಂತ್ ಹಾಗೂ ಸುಮಾ. ಕಂಡರೆ ಮನ್ನಥ ಭೂಮಿಗೆ ಬರುವುದು ಖಂಡ ವಂದಿತ ಈ ಗೊಂದಲ ಮಾಡಿದ ಬ್ರಹ್ಮನೇ ತೆಗೆದು ಕೋಟಿ ಬಂದನೆ ರಾಶಿಯ ಕಣಿಯಿದು ಸಾಗರ ಮುತ್ತಿನ ಮಣಿಯಿದು ತಾವರೆ ನಾಚಿಸೋ ಚೆಲುವಿದು ಹುಣ್ಣಿಮೆ ಓಡಿಸೋ ನಗುವಿದು ರೂಪದ ರಾಶಿಯ ಕಣಿಯಿದು ಸಾಗರ ಮುತ್ತಿನ ಮಣಿಯಿದು